ಒಂದು 300-400 ಹಳ್ಳಿ ಜನರು ಬಂದಾರ್ರಿ. ಈಗಾಗಲೇ ಬಂದವ್ರು ಇನ್ನೊಂದು ಏನದ ಇದೆಲ್ಲ ಸ್ಟಡಿ ನೋಡಿದಾಗ್ಯದ, ನೋಡಿ ಅವ್ರಿಗೆ ಅಭಿಲಾಷದಿಂದ ನಾವು ಮಾಡ್ಬೇಕಂತ ಮಾಡೀವಿ ರೀ, ಹೆಂಗ ಆತದ ಅಂತ ಕೇಳಿದ್ರೆ ಇದ್ರದ್ದು ಪರಿವರ್ತನೆ ಬರಂಗ ಅವ್ರಿಗೆ ನಾವು ಏನು ಮಾಡೀವಿ ಅದನ್ನೇ ಅಟ್ಟು ನಕ್ಕಿ ಹೇಳಿವಿ. ಹೋಗಿ ಅವ್ರು ಒಂದು ಎರಡು ಆಕಳು ತಂದು ಅವರು ಹೈನುಗಾರಿಕೆ ಮಾಡಿದವ್ರದಾರ್ರಿ, ಮತ್ತು ನಮ್ಮನ್ನು ಸ್ವತಃ ಒಯ್ದಾರ ಮಾರ್ಕೆಟ್ಗೆ ಹೋಗಿ ನೋಡ್ರಿ ನಮ್ಮೊಂದು ಎರಡು ಆಕಳು ಕೊಂಡು ಕೊಡ್ರಿ ಅಂತ ಅಂದವ್ರದಾರ. ಹಂಗೆ ರೈತರು ಸೊಸೈಟಿಗೆ ಸದ್ಯಕ್ಕೆ ನಮ್ಮ ನೋಡಿ ಎಷ್ಟೋ ಜನರು ಹೈನುಗಾರಿಕೆ ಮಾಡಿದವ್ರು ಸದ್ಯ ಲಭ್ಯ ಅದಾರೆ ಇಲ್ಲೇ ಬತುಣಿಕಿ, ನಂದ್ರಿಗಿ, ಮತ್ತು ಬಳ್ಳೊಳ್ಳಿ, ಝಳಿಕಿ, ಬೂದ್ಯಾಳ, ನಂದ್ರಾಳ, ಹೀಗೆಲ್ಲ ಹಳ್ಳಿಗಳು.